ಐದನೇ ಮಂತ್ರ ಕೈವಲ್ಯೋಪನಿಷತ್ತು. ವಿವಿಕ್ತ ದೇಶೇ ಚ ಸುಖಾಸನಸ್ಥಃ ಶುಚಿಃ ಸಮಗ್ರೀವ ಶಿರಃ ಶರೀರಃ ಅತ್ಯಾಶ್ರಮಸ್ಥ ಸಕಲೇಂದ್ರಿಯಾಣಿ ನಿರುಧ್ಯ ಭಕ್ತ್ಯಾ ಸ್ವಗುರುಂ ಪ್ರಣಮ್ಯ. ಹೃತ್ಪುಂಡರೀಕಂ ವಿರಜಂ ವಿಶುದ್ಧಂ ವಿಚಿಂತ್ಯ ಮಧ್ಯೆ ವಿಶತಂ ವಿಶೋಕಂ. ಅಚಿಂತ್ಯಮವ್ಯಕ್ತಮನಂತರೂಪಂ ಶಿವಂ ಪ್ರಶಾಂತಮೃತಂ ಬ್ರಹ್ಮಯೋನಿ. ತಥಾದಿ ಮಧ್ಯಾಂತ ವಿಹೀನಮೇಕಂ ವಿಭುಂ ಚಿದಾನಂದಮರೂಪಮದ್ಭುತಂ. ಪುಂಡರೀಕಂ ವಿರಜಂ ವಿಶುದ್ಧಂ ವಿಚಿಂತ್ಯ. ಮಧ್ಯೆ ಹೃತ್ಪುಂಡರೀಕಂ, ಮಧ್ಯೆ ಎಂತ ಹೃತ್ಪುಂಡರೀಕ? ವಿರಜಂ ಹೃತ್ಪುಂಡರೀಕಂ, ವಿಶುದ್ಧಂ ವಿತ್ನಬೇಕಂ, ವಿಷದಂ ಹೃತ್ಪುಂಡರೀಕಂ, ವಿಶೋಕಂ ಹೃತ್ಪುಂಡರೀಕಂ. ಎವ್ರಿ ವರ್ಡ್ ಈಸ್ ಗೋಯಿಂಗ್ ಟು ಬಿ ಅನ್ ಅಬ್ಜೆಕ್ಟಿವ್. ಯಾವುದಕ್ಕೆ? ಹೃತ್ಪುಂಡರೀಕ. ಒಂದು ಮುಂದಿನ ಒಂದು ಶಬ್ದವು ಕೂಡ ಅದಕ್ಕೆ ವಿಶೇಷ. ಹಾ, ಸಂಸ್ಕೃತನೇ ಅಷ್ಟು ಚಂದ ಯಾವಾಗಲೂ. ವಿರಜಂ ಹೃತ್ಪುಂಡರೀಕ, ಇಲ್ಲಿ ಯಾವುದೇ ಪ್ರಕಾರವಾದಂತಹ ರಜಸ್ಸಿನ ಅಂಟಿಲ್ಲ. ಗೊತ್ತಲ್ಲ, ವಿರಜಂ ಕಲ್ಮಶವಿಲ್ಲ. ಯಾವುದೇ ಪ್ರಕಾರವಂತಹ ಕಳಂಕ ಇಲ್ಲ. ವಿರಜಂ ಹೃತ್ಪುಂಡರೀಕಂ, ವಿಶುದ್ಧಂ ಹೃತ್ಪುಂಡರೀಕಂ, ಶುದ್ಧವಾದ ಪುಂಡರೀಕ. ಪುಂಡರೀಕ ಅಂತಃಕರಣ. ಯಾವ ಅಂತಃಕರಣದಲ್ಲಿ ಈಶ್ವರನು ವಾಸಿಸಿದ್ದಾನೋ ಅದನ್ನು ಹೃತ್ಪುಂಡರೀಕ. ಮಧ್ಯೆ ವಿಷದಂ ಹೃತ್ಪುಂಡರೀಕಂ, ಮಧ್ಯೆ ವಿಶೋಕಂ ಹೃತ್ಪುಂಡರೀಕಂ, ಮಧ್ಯೆ ವಿಚಿಂತ್ಯ ಅಲ್ಲಿ ನೀವು ಮನನ ಮಾಡಬೇಕು. ಧ್ಯಾನ ಅಂದ್ರೆ ಏನನ್ನೋ ಸಾಧಿಸುವುದಲ್ಲ, ಅದು ಅಲ್ಲಿ ಯಾವುದು ಒಂದು ಘಟಿಸುವುದು ಅಂತ ಏನು ಇಲ್ಲ. ಹ್ಯಾಪನಿಂಗ್ ಅಂತ ಅಲ್ಲಿ ಘಟಿಸುವಂತಹದ್ದು ಏನು ಇಲ್ಲ. ಸಿನಿಮಾ ಘಟಿಸ್ತದೆ, ಸ್ಕ್ರೀನ್ ಏನ್ ಮಾಡ್ತದೆ, ಏನು ಮಾಡ್ತದೆ ಎಕ್ಸಾಕ್ಟ್ಲಿ ಅಂತಃಕರಣ. ಅದು ಯುದ್ಧದ ಸೀನು ಘಟಿಸಬಹುದು, ಅಥವಾ ಮಹಾಪ್ರವಾಹದ ಸೀನು ಘಟಿಸಬಹುದು, ಗುಡುಗು ಸಿಡಿಲು ಮಿಂಚುಗಳ ಕೂಡ ಘಟಿಸಬಹುದು. ಆದರೆ ಕಿಂಚಿತ್ತು ಅಂಟಿಕೊಳ್ಳದೆ ಸ್ಕ್ರೀನ್ ಹೇಗಿದೆಯೋ ಹಾಗೆ. ದಟ್ ಇಸ್ ಎಕ್ಸಾಕ್ಟ್ಲಿ ಅಂತಃಕರಣ ಅಂದ್ರೆ ಹಾಗೆ. ಆದರೆ ಮರಿಬಾರ್ದು, ಅದು ಕೂಡ ಒಂದು ಉಪಕರಣ, ಮತ್ತು ಅದನ್ನೇ ಪರಮಾತ್ಮ ಅಂತ ಕೊಡಬಾರ್ದು. ನೆಕ್ಸ್ಟ್ ಉಪದೇಶ ಆಗೋದು ಬರ್ತದೆ, ಅದನ್ನೇ ಆತ್ಮ ಅಂತ ಕೊಡಬಾರ್ದು. ಅದು ಕೂಡ ಒಂದು ಉಪಕರಣ. ಬಾಕಿ ಉಪಕರಣಗಳಂತೆ ಅಂತಃಕರಣವು ಕೂಡ ಒಂದು ಉಪಕರಣ. ಅದರ ಲಕ್ಷಣ ಸಿಟ್ಟಲ್ಲ, ಅದರ ಲಕ್ಷಣ ದುಃಖ ಅಲ್ಲ, ಅದರ ಲಕ್ಷಣ ಸುಖ ಅಲ್ಲ, ಅದರ ಲಕ್ಷಣ ರಾಗದ್ವೇಷ ಅಲ್ಲ, ಅದರ ಲಕ್ಷಣ ಪಾಪ ಪುಣ್ಯ ಅಲ್ಲ, ಅದು ಇಲ್ಲದೆ ಇವು ಯಾವೂ ಇಲ್ಲ. ಟೋಟಲ್ ವಿಚಾರ ತಗೊಂಡ್ರೆ, ಸಮಸ್ತ ಸೃಷ್ಟಿಯ ವಿಚಾರ ತಗೊಂಡ್ರೆ, ಹೇಗೆ ಇವುಗಳೆಲ್ಲ ಮಿಥ್ಯವೋ ಹಾಗೆ ಅಂತಃಕರಣವು ಕೂಡ ಮಿಥ್ಯ. ಇವೆಲ್ಲ ಘಟನೆಗಳು, ಇವೆಲ್ಲ ವೃತ್ತಿಗಳು ಆ ಕ್ಷೇತ್ರದಲ್ಲಿ ಆ ಸಮಯದಲ್ಲಿ ಸತ್ಯ ಅಂತ ಕಾಣ್ತವೆ. ಒಂದು ಭಾವದಿಂದ ನೋಡಿದಾಗ ಈ ಘಟ ಸತ್ಯ ಅಂತ ಕಾಣಿಸ್ತದೆ. ಯಾವಾಗ ಮಜ್ಜಿಗೆಯನ್ನು ಕುಡಿತೀವೋ, ಅಥವಾ ಯಾವಾಗ ಹಾಲನ್ನು ಕುಡಿತೀವೋ, ಅಥವಾ ಇನ್ನು ಯಾವುದೋ ಒಂದು ಪದಾರ್ಥವನ್ನು ಈಗ ಉಪಯೋಗ ಮಾಡ್ಕೋತೀವೋ, ಆವಾಗ ಇದು ಏನನ್ನಿಸ್ತದೆ ಘಟ್ಯ, ಅದು ಏನು ಸತ್ಯ ಅನ್ನಿಸ್ತದೆ ಈ ಘಟ, ಅದು ಆ ಕ್ಷೇತ್ರದಲ್ಲಿ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಅದು ಸತ್ಯ. ಇದರ ವಾಸ್ತವಿಕತೆ ಏನು ಅಂತ ಪ್ರಶ್ನಿಸಲಿಕ್ಕೆ ಹೋದಾಗ ಮಾತ್ರ ಮಣ್ಣು ಸತ್ಯ, ಘಟ ಮಿಥ್ಯ. ಹಾಗೆಯೇ ನಾನು ಕೊಟ್ಟೆ, ನಾ ತಗೊಂಡೆ, ನಾ ಹೋದೆ, ನಾನು ಬಂದೆ, ನನ್ನ ಲಾಸ್ ಆಯ್ತು, ನನ್ನ ಪ್ರಾಫಿಟ್ ಆಯ್ತು, ನನ್ನ ಆರೋಗ್ಯ ಕೆಟ್ಟೋಯ್ತು, ನಾ ಹುಟ್ಟಿದೆ, ನಾ ಸಾಯ್ತಾ ಇದ್ದೀನಿ, ನಾನು ನರಳ್ತಾ ಇದ್ದೀನಿ, ನನಗೆ ಅವಮಾನ ಆಗಿದೆ, ನನಗೆ ಮಾನ ಆಗಿದೆ, ನನಗೆ ಹೊಗಳಿದ್ದಾರೆ, ನನಗೆ ಸ್ತುತಿ ಮಾಡಿದ್ದಾರೆ, ನನಗೆ ಅವಮಾನ ಮಾಡಿದ್ದಾರೆ, ಇವಷ್ಟು ಕೂಡ ರಿಲೇಟಿವ್ ಸತ್ಯ. ಆ ವ್ಯವಹಾರದಲ್ಲಿ, ಆ ಲೌಕಿಕ ವ್ಯವಹಾರದ ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ, ಆ ಸಂಬಂಧಗಳಲ್ಲಿ ಅದು ಸತ್ಯ ಅನ್ನಿಸ್ತದೆ. ವಾಸ್ತವಿಕವಾಗಿ ಇವೆಲ್ಲವುಗಳು ಕೂಡ ಬರೀ ವೃತ್ತಿಗಳ ಚಲ್ಲಾಟ. ಸಂಸಾರ ಜಗತ್ತು ಅನ್ನುವುದೇ ವೃತ್ತಿಗಳ ಚಲ್ಲಾಟ. ಇರುವ ಘಟ ಹಾಗೆ ಇರುತ್ತದೆ, ನನಗೆ ಇಷ್ಟ ಆತನೇ ಅಂದ್ರೂ ಕೂಡ ಅದು ಏನು ಭಾರಿ ಆಗುವುದಿಲ್ಲ, ನನಗೆ ಘಟ ಅಂದ್ರೆ ಇಷ್ಟ ಇಲ್ಲ ಅಂತನೇ ಅಂದದ್ದಾದ್ರೆ ಆ ಘಟ ಅದೇನು ಕಡಿಮೆ ಆಗೋದಿಲ್ಲ. ಅಂದ್ರೆ ಘಟ ಹೇಗಿದೆಯೋ ಹಾಗೆ ಇದೆ. ಹಾಗಾದ್ರೆ ಇಷ್ಟ ಅನಿಷ್ಟ ಎಲ್ಲಿವೆ? ಅವರವರ ಮನಸ್ಸಿನಲ್ಲಿವೆ ಅಷ್ಟೇ. ಅವು ಕೂಡ ಪರ್ಮನೆಂಟ್ ಇರುದಿಲ್ಲ. ಯಾವ್ದು ಇಷ್ಟ ಅದು ನಾಳೆ ಅನಿಷ್ಟ ಆಗ್ಬಹುದು, ಯಾವ್ದು ಅನಿಷ್ಟ ಅದು ಇನ್ನೊಂದು ದಿವಸ ಏನಾಗ್ಬಹುದು ಇಷ್ಟ ಆಗ್ಬಹುದು. ವೇದಾಂತ ಕೋರ್ಸು ಅನಿಷ್ಟವೋ ಇಷ್ಟವೋ ಯಾರು ಹೇಳಿದ್ದಾರೆ? ಈ ಬೆಳಿಗ್ಗೆ ಇರೋದು ನಾಲ್ಕೂವರೆಗೆ ಯಾರು ಹೇಳಿದ್ದಾರೋ? ಎಷ್ಟೆಲ್ಲ ನೋಡಿ, ನಾವು ಕಾಲೇಜಿಗೆ ಹೋದಾಗ ಎಷ್ಟು ನೋಟ್ಸ್ ಬರ್ದಿಲ್ಲ, ದಿವಸ ಕುತ್ಕೊಂಡು 20 ಪುಟ ನೋಟ್ಸ್ ಬರಿಬೇಕು. ಯಾರು ಹೇಳಿದ್ದಾರೆ ಇದನ್ನ ಬೇರೆಪ್ಪ ಅಂತ ಹೇಳಿದ ಈ ವೇದಾಂತ ಕೋರ್ಸು ಮುಂದೊಂದು ಕಾಲಕ್ಕೆ ಭಾರಿ ನಿನ್ಗೆ ಇಷ್ಟ ಆಗ್ಬೋದು. ವೇದಾಂತ ಹೇಗಿದೆಯೋ ಹಾಗೆ ಇದೆ. 10 ಜನ ಇಷ್ಟಪಟ್ಟರೆ ವೇದಾಂತ ಏನು ವೃದ್ಧಿ ಆಗೋದಿಲ್ಲ. 10 ಜನ ಅದನ್ನ ವಿರೋಧ ಮಾಡಿದ್ರೆ ವೇದಾಂತ ಏನು ಕಡಿಮೆ ಆಗೋದಿಲ್ಲ. ಇಷ್ಟ ಅನಿಷ್ಟಗಳು, ಬೇಕು ಬೇಡಗಳು, ಪಾಪ ಪುಣ್ಯಗಳು, ದುಷ್ಟ ಅದೃಷ್ಟಗಳು, ಧರ್ಮ ಅಧರ್ಮಗಳು ಎಲ್ಲ ನಮ್ಮ ಮನಸ್ಸಿನವರು. ಹೀಗಾಗಿ ಇಡೀ ಸಂಸಾರ ಅನ್ನೋದು, ಜಗತ್ತು ಅನ್ನೋದು, ಇದು ವೃತ್ತಿಗಳ ವೈದಾಟ, ವೃತ್ತಿಗಳ ಚಂದಾಟ. ವೃತ್ತಿಗಳು ಕ್ಷಣಿಕ, ವೃತ್ತಿಗಳು ಅನಿತ್ಯ. ಆದ್ದರಿಂದ ಇಡೀ ಜಗತ್ತೇ ಕ್ಷಣಿಕ. ಮಿಥ್ಯಾ ವಾಸ್ತವಿಕತೆ ಏನು ಅಂತಾನೆ ಅದಕ್ಕೆ ಪ್ರಶ್ನಿಸಲಿಕ್ಕೆ ಕುಳಿತುಕೊಂಡಾಗ ಆತ್ಮ ಸತ್ಯಂ ತತ್ವಬೋಧ. ಆತ್ಮ ಸತ್ಯಂ ಅನ್ಯತ್ ಸರ್ವಂ ಮಿಥ್ಯಾ ಇತಿ. ಆತ್ಮ ಸತ್ಯ, ಹಾಗೆ ಈ ವೃತ್ತಿಗಳು ಕೂಡ ಮಿಥ್ಯ. ಹಾ ಸ್ವಾಮಿ, ವೃತ್ತಿಗಳೆಲ್ಲ ಮಿಥ್ಯ, ಅಂತಃಕರಣ ಸತ್ಯ ಇಲ್ಲ. ವಿಶಾಲವಾದ ಈ ಜಗತ್ತಿನ ಸೃಷ್ಟಿಯ ದೃಷ್ಟಿಯನ್ನು ನೋಡಿದ್ದಾದ್ರೆ ಅಂತಃಕರಣವು ಸಹಿತವಾಗಿ ಸೃಷ್ಟಿಯು ಮಿಥ್ಯ. ಅಂತಿಮ ಸತ್ಯ ಏನು? ಆತ್ಮ ಸತ್ಯಂ. ಆ ದೃಷ್ಟಿಯನ್ನು ನೋಡಿದ್ದಾದ್ರೆ ಅಂತಃಕರಣವು ಕೂಡ ಮಿಥ್ಯ. ಆದರೆ ಆ ದೃಷ್ಟಿಕೋನವನ್ನ ನಾವು ಅಪ್ರಿಷಿಯೇಟ್ ಮಾಡುವ ಪೂರ್ವದಲ್ಲಿ ನಾವು ಇನ್ನೂ ಈ ಕಡೆಗೆ ಇರ್ತೇವೆ, ಓಡಾಡ್ತಾ ಇರ್ತೇವೆ. ಇವುಗಳ ದೃಷ್ಟಿಯಿಂದ ಅಂತಃಕರಣ ನಿಷ್ಕಲ್ಮಶ, ವಿಶುದ್ಧ, ಪವಿತ್ರ. ಆತ್ಮನ ದೃಷ್ಟಿಯಿಂದ ನೋಡಿದ್ದಾದ್ರೆ ಅಂತಃಕರಣವು ಕೂಡ ನಿತ್ಯ. ಈ ದೃಷ್ಟಿಕೋನ ಇದೆ ನೋಡ್ರಿ ವೇದಾಂತದಲ್ಲಿ, ದೃಷ್ಟಿಕೋನ ಅಂತ ಏನಿದೆಯೋ, ದಿ ಸ್ಟ್ಯಾಂಡ್ ಪಾಯಿಂಟ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಮಗೆ. ಆ ದೃಷ್ಟಿಕೋನ ಭಾರಿ ಇಂಪಾರ್ಟೆಂಟ್ ಪಾತ್ರ ವಹಿಸ್ತದೆ. ನೀನು ಯಾವ ದೃಷ್ಟಿಯಲ್ಲಿ ನಿಂತುಕೊಂಡು ಜಿಜ್ಞಾಸ ಮಾಡ್ತಾ ಇದ್ದೀಯಾ ಅನ್ನೋದು ಮೊದಲು ಕ್ಲಿಯರ್ ಆಗಿರ್ಬೇಕು. ನಾವು ನಮ್ಮ ದೃಷ್ಟಿ ಬದಲಿಸ್ಕೋತಿರ್ತೀವಿ, ಅವಾಗ ಮನಸ್ಸು ಬೈದಾಡ್ತಾ ಇರ್ತಾರೆ, ಸರಿನ ಈ ಸರಿನ ಆಗ್ತದೆ. ಯಾವ ದೃಷ್ಟಿಯಿಂದ ಹೇಳ್ತಾ ಇದೀಯಾ, ಯಾವ ದೃಷ್ಟಿಯಿಂದ ನೋಡ್ತಾ ಇದೀಯಾ, ಯಾವ ದೃಷ್ಟಿಯಿಂದ ಚಿಂತನೆ ಮಾಡ್ತಾ ಇದೀಯಾ, ಅದು ನಿನಗೆ ಕ್ಲಿಯರ್ ಇತ್ತು ಅಂದ್ರೆ ವೈದಾಟನೇ ಇರೋದಿಲ್ಲ. ನೀ ಹೊರಗೆ ಇದ್ದುಕೊಂಡು ದೃಷ್ಟಿಕೋನದಿಂದ ನೋಡಿದ್ದಾದ್ರೆ ಒಳಗಿರುವಂತ ಈ ಭಾಗ ಒಳಗೆ ಅನಿಸಿಕೊಳ್ತದೆ. ಒಳಗಿದ್ದ ದೃಷ್ಟಿಯಿಂದ ನೋಡಿದ್ದಾದ್ರೆ ಹೊರಗಿರುವ ಭಾಗ ಹೊರಗೆ ಅನಿಸಿಕೊಳ್ತದೆ. ರಸ್ತೆಯಲ್ಲಿ ನಿಂತುಕೊಂಡು ನೀನು ನೋಡಿದ್ದಾದ್ರೆ ಆ ಹೊರಗಿರೋದು ಒಳಗಿರೋದು ಎರಡು ಏನಾಗ್ತದೆ, ಒಳಗಾಗ್ತದೆ. ನಮ್ಮ ಪೂರ್ಣ ವ್ಯವಹಾರವೇ ಇದು ರಿಲೇಟಿವ್ ಟರ್ಮ್ನಲ್ಲಿ ಇರ್ತದೆ. ಬೆಳಕು ಕತ್ತಲೆ ಎನ್ನುವ ವ್ಯವಹಾರದ ದೃಷ್ಟಿಯಿಂದ ಬೆಳಕು, ಕತ್ತಲೆ ಬೆಳಕು ಎನ್ನುವ ವ್ಯವಹಾರದ ದೃಷ್ಟಿಯಿಂದ ಕತ್ತಲೆ. ಈ ನಾವು ಎಲ್ಲಿ ಬಂದಿದ್ದೇವೆ ಅಂತಂದ್ರೆ ಅಂತಃಕರಣದ ಈ ಸ್ಥಾನ ಇದು ಸಾಕ್ಷಾತ್ ಈಶ್ವರ ಸ್ಥಾನ, ವಿಶುದ್ಧವಾದ ಸ್ಥಾನ, ವಿರಜವಾದ ಸ್ಥಾನ. ಅಂತಹ ಆ ಸ್ಥಾನದಲ್ಲಿ ನೀನು ಆತ್ಮನನ್ನ ಚಿಂತನೆ ಮಾಡು, ವಿಚಿಂತ್ಯ, ಆತ್ಮಾನಂ ವಿಚಿಂತ್ಯ. ಅಲ್ಲಿ ಆ ಸ್ಥಾನದಲ್ಲಿ ಆತ್ಮನ ಚಿಂತನೆ ಮಾಡಿ. ಸ್ವಾಮಿ ಅದನ್ನೇ ಈಶ್ವರ ಸ್ಥಾನ ಅಂತೀರಿ, ಅಲ್ಲಿ ಆತ್ಮ ಚಿಂತನೆ ಮಾಡುವಂತ ಹೇಳ್ತೀರಿ. ಈಶ್ವರ ಸ್ಥಾನ ಅಂತಾನೆ ಯಾವಾಗ ಹೇಳ್ತೀನಿ, ನಮ್ ಕ್ಲಾರಿಟಿ ಇರಬೇಕು. ನಾವು ಎಲ್ಲಿ ತಗೊಂಡು ಮಾತಾಡ್ತಾ ಇದ್ದೀವಿ, ನಾನು ಜೀವಾತ್ಮ ಸ್ಟ್ಯಾಂಡ್ ಪಾಯಿಂಟ್ ಬದಲಾಗುತ್ತೆ. ಆವಾಗ ಅದು ಸಾಕ್ಷಾತ್ ಆತ್ಮ ಸ್ಥಾನವೇ ಆಗಿದ್ದರೂ ಕೂಡ ಅದೇನಾಗ್ಬಿಡ್ತದೆ, ಈಶ್ವರ, ನಾ ಜೀವಾತ್ಮ, ಅದು ಈಶ್ವರ. ಆ ಸ್ಥಿತಿಯಲ್ಲಿ ಆ ಶಾಂತ ಶುದ್ಧ ಸೈಲೆಂಟ್ ಅಂತಃಕರಣದ ಆ ಸ್ಥಿತಿಯಲ್ಲಿ ನಾನು ಜೀವಾತ್ಮ ಅನ್ನುವ ಭಾವವನ್ನು ಹೊರತುಪಡಿಸಿ, ನಾನು ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಅನ್ನುವ ಭಾವವನ್ನು ಹೊರತುಪಡಿಸಿ ಅಲ್ಲಿ ನಾನು ನಿಂತಿದ್ದಾದರೆ ಅಂತಃಕರಣವೇ ಇಲ್ಲ, ನಾನೇ ನಾನು. ಆ ನಾನೇ ನಾನು ಶರೀರ ಮನಸ್ಸು ಬುದ್ಧಿಗಳ ದೃಷ್ಟಿಯಿಂದ ಏನಾಗಿರ್ತಾನೆ, ಜೀವಾತ್ಮ. ಆಲ್ ಡಿಪೆಂಡ್ಸ್ ಅಪಾನ್ ಯು. ನಾವು ಅದನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟಿದ್ದೆ, ಎಲ್ಲಿ ಬಿಟ್ಟಿವಿ, ಶಾಂತ ಶುದ್ಧವಾದ ಸ್ಥಿತಿಯಲ್ಲಿ ಬಿಟ್ಟಿವಿ. ಎಂತ ಶಾಂತ ಸ್ಥಿತಿ, ಯಾವ ವೃತ್ತಿಗಳು ಇಲ್ಲದೆ ಇದ್ದಂತಹ, ಯಾವ ಶಬ್ದಗಳ ಭಾವವು ಅಂಟದೇ ಇದ್ದಂತಹ. ಫಿಲಾಸಫಿ ಹೇಳೇ ಇಲ್ಲದ ಕೈವಲ್ಯ, ಮೊಟ್ಟ ಮೊದಲಿಗೆ ಜ್ಞಾನ ತಗೊಂಡ್ಬಿಡಿ. ಅತ್ಯಂತ ಶುದ್ಧವಾದ ಪವಿತ್ರವಾದ ಆ ಯಾವ ಸ್ಪರ್ಶವೂ ಇಲ್ಲದೆ ಇದ್ದಂತಹ ಆ ಸ್ಥಿತಿಯು, ಅದು ಹೃತ್ಪುಂಡರೀಕ, ಅದು ಈಶ್ವರ ಸ್ಥಾನ ಅಂತ ಉಪನಿಷತ್ ಹೇಳ್ತದೆ. ಯಾರಿಗೆ ಹೇಳ್ತದೆ, ಶರೀರ ಮನಸ್ಸು ಬುದ್ಧಿ ಸಹಿತವಾದಂತಹ ಈ ಜೀವಾತ್ಮನಿಗೆ ಹೇಳ್ತದೆ. ಅದು ನೋಡಪ್ಪ, ಅದು ಪರಿಶುದ್ಧವಾದ ಸ್ಥಾನ, ಅದೇ ಈಶ್ವರ. ಈಶ್ವರ ಸಮಸ್ತ ಶಕ್ತಿಗಳು ಅಲ್ಲಿವೆ. ಇವನು ಆ ವಿಶೇಷವಾದ ಸದ್ಗುರುವಿನ ಕಾರುಣಿಕ ಉಪದೇಶವನ್ನ ಮತ್ತೆ ಮತ್ತೆ ಮತ್ತೆ ಮತ್ತೆ ಅವನು ಕೇಳಿ ಕೇಳಿ ಶ್ರವಣ ಮಾಡಿ ಮಾಡಿ ಮಾಡಿ ಮಾಡಿ ಸಂಸ್ಕಾರವನ್ನು ಹೊಂದಿದ್ದರೆ ಅದೇ ಆ ಶಾಂತ ಶುದ್ಧ ಸ್ಥಿತಿಯಲ್ಲಿ ಅದೇ ಸ್ಥಾನದಲ್ಲಿ ಇವನು ಶರೀರ ಮನಸ್ಸು ಬುದ್ಧಿ ಇತ್ಯಾದಿ ಉಪಾಧಿಗಳಿಂದ ರಹಿತನಾಗಿದ್ದರಿಂದಾಗಿ ಅಲ್ಲಿ ಅವನಿಗೆ ಸ್ಪಷ್ಟವಾಗಿಬಿಡುತ್ತದೆ. ಏನು ಸ್ಪಷ್ಟ ಆಗ್ತದೆ? ನಾನು ಜೀವಾತ್ಮ ಅಲ್ಲ, ನಾನು ಸಾಕ್ಷಾತ್ ಪರಮೇಶ್ವರ, ನಾನೇ ಆತ್ಮ. ಯಾರಿಗೆ ಆ ಉಪದೇಶದ ಮಹಾವಾಕ್ಯ ಉಪದೇಶದ ಜೀವಾತ್ಮ ಪರಮಾತ್ಮರಲ್ಲಿ ಐಕ್ಯ ಅನ್ನುವಂತಹ ಉಪದೇಶದ ಎಕ್ಸ್ಪೋಜರ್ ಇಲ್ಲವೋ, ಆ ಸಂಸ್ಕಾರ ಇನ್ನೂ ಒಡಮೂಡಿಲ್ಲವೋ, ಅವರು ಆ ಸ್ಥಿತಿಯಲ್ಲಿಯೇ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರ್ತದೆ ಅಥವಾ ಆನಂದಿಸುವ ಚಾನ್ಸಸ್ ಇರ್ತದೆ. ಸಿಕ್ಕಾಕೊಂಡ್ರು ಅಂತಂದ್ರೆ ಸಿದ್ಧಿ ಅಂತ ಇಂತ ಆಕರ್ಷಣೆಗೆ ಒಳಪಟ್ಟು ಸಿಕ್ಕಾಕೊಳ್ತಾರೆ. ಇನ್ನು ಅವ್ರು ಸಿಕ್ಕಾಕೊಳ್ಳೋದಿಲ್ಲ, ಸ್ವಲ್ಪ ಸಂಸ್ಕಾರ ಆಗ್ಬಿಟ್ಟಿದೆ, ಎಕ್ಸ್ಪೋಜರ್ ಸಿಕ್ಬಿಟ್ಟಿದೆ, ತತ್ವ ಅಸಿ, ಆವಾಗ ಅವನು ದಾಟ ಸಿಕ್ಕಾಕೊಳ್ಳೋದು ಇಷ್ಟೇ ಇರೋದು. ಆಗ ಮೊದಲು ಹೇಳ್ತೀನಿ, ನಿನ್ನೆ ಹೇಳ್ತೀನಿ, ಇವತ್ತು ಹೇಳ್ತೇನೆ, ಆ ಶಾಂತ ಸ್ಥಿತಿ ಅದಲ್ಲ, ಅದು ಭಾರಿ ಆಕರ್ಷಣೀಯವಾದ, ಭಾರಿ ಆಕರ್ಷಣೀಯವಾದದ್ದು. ಅದು ಮಾಯೆಯ ಸ್ಥಾನ, ಲಾಸ್ಟ್ ಸ್ಟೆಪ್, ಅದು ದಾಟಲಿಕ್ಕೆ ಬಿಡಂಗಿಲ್ಲ ಮಾಯ. ಕೊನೆಯ ಪ್ರಯತ್ನ ಅವಳದು ನಿನ್ನನ್ನು ಸಂಸಾರದಲ್ಲೇ ಉಳಿಸ್ಕೋಬೇಕು ಅಂತೇಳಿ ಕೊನೇ ಪ್ರಯತ್ನ ಮಾಡ್ತಾಳೆ, ಆಕರ್ಷಣೆಗಳನ್ನು ಕೊಡ್ತಾಳೆ, ನಾನಾ ಪ್ರಕಾರವಾದಂತಹ ರುಚಿಯನ್ನು ಹಚ್ಚಿಸ್ತಾಳೆ. ಮುಗದೆ ಹೋಯ್ತು ಮೆಡಿಟೇಷನ್, ಅಲ್ಲಿಗೆ ಮುಗಿದೋಯ್ತು. ಸಿಕ್ಕಾಕೊಂಡ್ರೆ ಸಿಕ್ಕಾಕೊ, ಪಾರಾದರೆ ಪಾರ, ಒಂದ ಸ್ಟೆಪ್ ಬಾಕಿ ಇರುತ್ತೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ತಿಳಿತೋ ಇಲ್ಲೋ ಸಾಕ್ಷಾತ್ಕಾರ ಆತೋ ಇಲ್ಲೋ, ಆತ್ಮಜ್ಞಾನ ಆತೋ ಇಲ್ಲೋ, ಈ ಪರೀಕ್ಷೆಗೆ ನೀವು ಹೋಗಲೇಬೇಡ. ಸತತವಾಗಿ ಶ್ರವಣ ಮಾಡ್ತಾರೆ ಈ ಮಹಾವಾಕ್ಯಗಳನ್ನ, ಈ ಶ್ರವಣ ಮಾಡ್ತಾರೆ ಸತತವಾಗಿ. ಅದು ಯಾವಾಗ ಸಂಸ್ಕಾರ ಒಳಗೆ ಪ್ರತಿಫಲಿತವಾಗ್ತದೆ ಹೇಳಿ ಬರುದು. ಆ ಸಂಸ್ಕಾರ ಯಾವಾಗ ಬೀಜ, ಆ ಸಂಸ್ಕಾರ ಬೀಜ ಯಾವಾಗ ಮೊಳಕೆ ಒಡಿತದೆ ಹೇಳಿ ಬರುದು. ಏನು ಶ್ರವಣ ಮಾಡ್ತಾರೆ? ಇವತ್ತು ವರ್ಷ ಮಾಡ್ಬೇಕ್ರಿ. ಆ ಮರಣ ಪರ್ಯಂತ ಅಂದ್ರೆ ಸಾಯೋವರೆಗೂ ಬರಬಾರ್ದ ಬಂದಿ, ಕೂಡಬಾರ್ದ ಕೂತಿ, ಕೇಳಬಾರ್ದ ಕೇಳದಿ, ಇನ್ನು ನಿನಗೆ ಬೇರೆ ದಾರಿನೇ ಇಲ್ಲ, ನೀವು ಕೇಳ್ತಾನೆ ಇರ್ಬೇಕು. ಇದು ಸತ್ಯ. 35 ವರ್ಷ 37 ವರ್ಷ ಆಗ್ತಾ ಹೇಳ್ತಾನೆ ಇದ್ದೀನಿ, ಜನ ಕೂತ್ಕೊಂಡು ಹೇಳ್ತಾನೆ ಹೇಳ್ತಾನೆ ಇದ್ದೀನಿ, ನನಗೊಂದು ತಲೆ ಇಲ್ಲ, ಕೂತ್ಕೊಂಡು ಕೇಳ್ತಾನೆ ಇದ್ದಾರೆ ಅವ್ರಿಗೂ ತಲೆ. ಉತ್ಪುಂಡರೀಕಂ ಸ್ಥಿರಜಂ ವಿಶುದ್ಧಂ ಉತ್ಪುಂಡರೀಕಂ. ಆಯ್ತು ಬಿಡಿ, ಕೇಳ್ತೀವಿ, ಕೇಳ್ಕೊಂಡು ನಾವು ಆ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೀವಿ. ಈಗ ಮುಂದೆ ಏನು? ಅಲ್ಲಿ ಮನನ ಮಾಡು. ಮನನ ಮಾಡುವಂತ ಉಪನಿಷತ್ ಹೇಳ್ತದೆ ನಿಜ, ಆದರೆ ನಿನಗೆ ಸಂಸ್ಕಾರ ಇದ್ರೆ ಮನನ ತಾನ ಅಂತದ ಅಂತ ನಾ ಏನೋ ಹೇಳ್ಯಾರ ಅಂತ ನೀ ನೆನಪು ಮಾಡ್ಕೊಂಬ ಅವಶ್ಯಕತೆ ಇಲ್ಲ. ಆದ್ರೆ ಹೇಳ್ಯಾರ ಅಂತ ನೀ ಮಾಡೋ ಅವಶ್ಯಕತೆನೂ ಇಲ್ಲ. ಅದು ಸಂಸ್ಕಾರ ಆಗಿತ್ತು ಅಂದ್ರೆ ತಾನ ಅಲ್ಲಿ ಪ್ರಕಟವಾಗ್ತದೆ. ಏನು ಪ್ರಕಟವಾಗ್ತದೆ? ಈ ಶಬ್ದಗಳು ನೋಡಿ, ಎಷ್ಟು ಸುಂದರವಾದ ಶಬ್ದಗಳಿವೆ. ಇವು ಆತ್ಮನ ವಿಚಾರದ ಶಬ್ದಗಳು. ಅಚಿಂತ್ಯಂ, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ವಿಚಿಂತ್ಯಂ, ಇಲ್ಲಿ ಹೇಳ್ತಾರೆ ಅಚಿಂತ್ಯಂ. ಆ ವಿಷಯದಲ್ಲಿ ನೀ ಚಿಂತನೆಯನ್ನ ಮಾಡು, ಇದು ವಿಚಿಂತ್ಯಂ. ಅದು ಚಿಂತನೆಗೆ ಲಭ್ಯ ಇಲ್ಲ, ಇದು ಅಚಿಂತ್ಯ. ಯಾವುದಾದರೂ ವಸ್ತು, ಯಾವುದಾದರೂ ಪದಾರ್ಥ, ನಾವು ಅದರ ಬಗ್ಗೆ ಆಲೋಚನೆಯನ್ನ ಮಾಡಬೇಕಾಗಿದ್ದರೆ, ಅದ್ರ ಬಗ್ಗೆ ನಾವು ಜಿಜ್ಞಾಸವನ್ನ ಮಾಡಬೇಕಾಗಿದ್ದರೆ, ಅದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡಬೇಕಾಗಿದ್ದರೆ, ಅದಕ್ಕೆ ನಾಮ ಇರಬೇಕು, ಅದಕ್ಕೆ ರೂಪ ಇರಬೇಕು, ಅದಕ್ಕೆ ಅಂಗಗಳಿರಬೇಕು, ಅದಕ್ಕೆ ವಿಶೇಷಣಗಳು ಇರಬೇಕು. ಅವೆಲ್ಲವೂ ಇದ್ದಾಗ ಮಾತ್ರ ಆ ವಸ್ತು, ಆ ಪದಾರ್ಥವನ್ನ ನಾವು ಚಿಂತನೆ ಮಾಡ್ತೀವಿ. ಉದಾಹರಣೆಗೆ ಗುಲಾಬ್ ಜಾಮೂನ್, ಇದ್ರ ಬಗ್ಗೆ ಚಿಂತನೆ ಮಾಡಿ ಬರ್ತದೆ ಇಲ್ಲೂ. ಮೊದಲನೇ ಚಿಂತನೆ ಶುರು ಆಗ್ತದೆ ಗುಲಾಬ್ ಜಾಮೂನ್ ಅಂದ ತಕ್ಷಣ, ಐ ಆಮ್ ಡಯಾಬೆಟಿಕ್ ಪ್ರಾರಂಭ ಆಗ್ಬಿಡ್ತದೆ. ಮೊದಲನೇ ಚಿಂತನೆ ತಿನ್ಬಾರ್ದಪ್ಪ, ಅಲ್ಪ ಸ್ವಲ್ಪ ಟೇಸ್ಟ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ, ಆದ್ರೆ ಒಂದೊಂದು ಪೂರ್ತಿ ತಿನ್ಬಾರ್ದು. ಅರ್ಧನ ತಿನ್ಬಿಟ್ಟೇನೆ, ಇನ್ನೇನು, ಇನ್ನ ಅರ್ಧ ಉಳಿದ. ಇವನಿಗೆ ಇವಷ್ಟು ಸಾಧ್ಯ ಇದೆ ಬಿಕಾಸ್ ಗುಲಾಬ್ ಜಾಮೂನ್ ಇಸ್ ಎ ಫಾರ್ಮ್, ಅದಕ್ಕೊಂದು ರೂಪ ಇದೆ, ಅದಕ್ಕೊಂದು ನಾಮ ಇದೆ, ಅದಕ್ಕೊಂದು ವಿಶೇಷಣ ಟೇಸ್ಟ್ ಇದೆ, ಅದಕ್ಕೊಂದು ಕಲರ್ ಇದೆ. ಹೀಗಾಗಿ ನಿನಗೆ ಜಾಮೂನ್ ವಿಷಯದಲ್ಲಿ ನಿನಗೆ ಚಿಂತನೆ ಮಾಡುವ ಸಾಧ್ಯತೆ ಇದೆ. ಇವ್ರು ಹೇಳ್ತಾರೆ, ನೀನು ಆ ಶಾಂತ ಶುದ್ಧವಾದ ಹೃತ್ಪುಂಡರೀಕದಲ್ಲಿ ಚಿಂತನೆಯನ್ನ ಮಾಡು, ಏನದು ಅಚಿಂತ್ಯವಾದದ್ದು ಎಂದು ಚಿಂತನೆಯನ್ನ ಮಾಡು. ಆತ್ಮನು ಚಿಂತನೆಗೆ ಒಳಪಡಲಾರನು ಅನ್ನುವುದೇ ಒಂದು ಚಿಂತನೆ. ಅರ್ಥಾತ್ ಅದು ನಿನಗೆ ಸ್ಪಷ್ಟ ಇರಬೇಕು. ಈ ಸ್ಥಿತಿಯಲ್ಲಿ ನಾನು ಆತ್ಮನನ್ನ ಕಲ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ, ಆತ್ಮನಿಗೆ ವಿಶೇಷಣಗಳಿಲ್ಲ, ಆತ್ಮನ ಮುಟ್ಲಿಕ್ಕಾಗೋದಿಲ್ಲ, ಆತ್ಮನ ಸ್ಪರ್ಶ ಇಲ್ಲ, ಆತ್ಮನನ್ನು ನೋಡ್ಲಿಕ್ಕಾಗೋದಿಲ್ಲ, ಆತ್ಮನಿಗೆ ಆಕಾರ ಇಲ್ಲ, ಆತ್ಮನನ್ನ ಹೆಸರಿಸ್ಲಿಕ್ಕಾಗೋದಿಲ್ಲ, ಅವನಿಗೆ ಶಬ್ದಗಳಿಲ್ಲ ಅನ್ನುವಂತಹ ಆ ಚಿಂತನೆಯನ್ನ ನೀನಲ್ಲಿ ಮಾಡು. ಅದು ಅಚಿಂತ್ಯ. ಅವ್ಯಕ್ತಂ, ವ್ಯಕ್ತ ಅವ್ಯಕ್ತ ಶಬ್ದಗಳಂತ ನಿಮಗೆ ಗೊತ್ತಿವೆ. ವ್ಯಕ್ತ ಅವ್ಯಕ್ತ ಏನ್ ಹೇಳ್ತದೆ, ಯಾವುದು ಮ್ಯಾನಿಫೆಸ್ಟ್ ಆಗಿದೆಯೋ, ಪ್ರಕಟವಾಗಿದೆಯೋ ಅದು ವ್ಯಕ್ತ. ಪ್ರಕಟವಾಗುವ ಪೂರ್ವದಲ್ಲಿ ಅಪ್ರಕಟಿತವಾದ ಸ್ಥಿತಿ ಇರ್ತದೋ ಅದು ಅವ್ಯಕ್ತ. ವ್ಯಕ್ತಂ ಅವ್ಯಕ್ತ, ಭಗವಂತನ ಪ್ರಕಟವಾದ ಸ್ಥಿತಿ ಯಾವುದು ಅಂತ ನೀವು ಅಕಸ್ಮಾತ್ ಪ್ರಶ್ನಿಸಿದ್ದಾದರೆ ಸ್ಪಷ್ಟವಾದ ಉತ್ತರ ಕೊಡ್ತೀನಿ. ಭಗವಂತನು ಪ್ರಕಟವಾಗಲೇಲಾರನು, ಆದರೂ ಪ್ರಕಟವಾಗಿದ್ದಾನೆ ಅನ್ನುವ ನಿಮ್ಮ ಭಾವ ಇದ್ದಿದ್ದಾದರೆ ಆ ಪ್ರಕಟವಾದ ಸ್ಥಿತಿ ಯಾವುದು ಅಂತ ಕೇಳಿದ್ದಾದರೆ ಸಮಸ್ತ ವಿಶ್ವವೇ ಅವನ ಪ್ರಕಟವಾದ ಸ್ಥಿತಿ. ಈ ಆಕಾಶ, ಈ ಸಹಸ್ರ ಸಹಸ್ರ ಚಂದ್ರ, ಈ ಸೂರ್ಯ ಮಂಡಲಗಳು, ಈ ಆಕಾಶಯಾನಗಳು ಎಲ್ಲವೂ ಒಟ್ಟು ಸೇರಿಸಿ ಇದು ಭಗವಂತನ ಮ್ಯಾನಿಫೆಸ್ಟೆಡ್ ಫಾರ್ಮ್, ಪ್ರಕಟಿತವಾದಂತಹ ರೂಪ. ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರ ಪಾತ್, ಸಹ ಭೂಮಿ ವಿಶ್ವತೋ ವೃತ್ವ. ಯಾರ ರೂಪ ಇದು? ಎಲ್ಲ ದೇವತೆಗಳು ಅವನೇ, ಎಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳು ಅವನೇ, ಆಕಾಶ ಕಾಯಗಳು ಅವನೇ, ಎಲ್ಲ ಗಾಳಿ ಅಗ್ನಿ ನೀರು ಎಲ್ಲವೂ ಅವನೇ, ಸಮಸ್ತ ಪೃಥ್ವಿಯು ಅವನೇ. ಆಯ್ತು ಬಿಡಿ ಸ್ವಾಮಿ, ಇವನ ಪ್ರಕಟ ಆಗೋ ಪೂರ್ವದಲ್ಲಿ ಎಲ್ಲಿದ್ದ? ಪ್ರಕಟ ಆಗೋ ಪೂರ್ವದಲ್ಲಿ ಅಪ್ರಕಟಿತ, ಅದನ್ನ ಅವ್ಯಕ್ತಂ ಅಂತ. ವ್ಯಕ್ತಂ ಅವ್ಯಕ್ತಂ, ವ್ಯಕ್ತವು ಅವ್ಯಕ್ತದಿಂದಲೇ ವ್ಯಕ್ತವಾಗುವ ಸಾಧ್ಯತೆ. ಇದು ಮಣ್ಣಿನಲ್ಲಿ ಅವ್ಯಕ್ತವಾಗಿತ್ತು. ಕುಂಬಾರನ ಬುದ್ಧಿಶಕ್ತಿ, ಕುಂಬಾರನ ಕರ್ಮಶಕ್ತಿ ಎರಡೂ ಸೇರಿಕೊಂಡು ಅಪ್ರಕಟಿತವಾದ ಘಟ ಎಲ್ಲಿ ಪ್ರಕಟವಾಯಿತು? ಕುಂಬಾರನ ಶಾಲೆಯಲ್ಲಿ ಪ್ರಕಟವಾಯಿತು. ಅವ್ಯಕ್ತದಿಂದಲೇ ವ್ಯಕ್ತ, ಅವ್ಯಕ್ತದಿಂದಲೇ ವ್ಯಕ್ತ. ಅಪ್ರಕಟಿತ ಬ್ರಹ್ಮ, ಪ್ರಕಟಿತ ಜಗತ್ತು. ಏನು ಜಗತ್ತು? ಅಪ್ರಕಟಿತ ಬ್ರಹ್ಮನ ಪ್ರಕಟಿತವಾದಂತಹ ಒಂದು ಆಕಾರ. ಅವ್ಯಕ್ತಂ, ಎಷ್ಟು ವ್ಯಾಪಕವಾಗಿದ್ದಾನೆ. ಅನಂತಂ, ಭಗವಂತನ ಪ್ರಕಟಿತ ಭಗವಂತನ ಕೊನೆ ಯಾವುದು ಅಂತ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅನಂತಂ, ಅದಕ್ಕೆ ಲಾಜಿಕ್ ಹಾಕಬೇಕಾಗ್ತದೆ. ಯಾವುದು ಅನಂತಂ ಅದು, ಅದಕ್ಕೆ ಅಂತ್ಯವಿಲ್ಲ. ಅಂತ್ಯ ಎಲ್ಲಿದೆಯೋ ಅಲ್ಲಿ ದುಃಖ ಇರ್ತದೆ, ಅಮಂಗಳ ಇರ್ತದೆ. ಇದು ಅನಂತವಾಗಿದ್ದರಿಂದಾಗಿ ಇದು ಅಂತವಾಗುವುದಿಲ್ಲ, ಇದು ಅಂತವಾಗುವುದಿಲ್ಲ, ಆದ್ದರಿಂದಾಗಿ ಇದು ಅಮಂಗಳ ಅಲ್ಲ. ಹಾಗಾದ್ರೆ ಏನಿದು? ಇದು ಮಂಗಳಕಾರಕ, ಆದ್ದರಿಂದ ಶಿವಂ. ಹೌದಾ? ಅಚಿಂತ್ಯಂ ಅವ್ಯಕ್ತಂ ಅನಂತಂ ಅರೂಪಂ ಶಿವಂ ಪ್ರಶಾಂತಂ, ಶಾಂತವಾಗಿದೆ. ಅಮೃತಂ, ನಾಶರಹಿತವಾಗಿದೆ. ಬ್ರಹ್ಮಯೋನಿ, ಇದು ಸಮಸ್ತ ಈ ಜಗತ್ತಿಗೆ ಒಂದು ಮೂಲ ಅನಿಸಿಕೊಂಡಿದೆ. ತಥಾ ಆದಿ ಮಧ್ಯಾಂತ ವಿಹೀನಂ, ಇದಕ್ಕೆ ಆದಿ ಇಲ್ಲ, ಇದಕ್ಕೆ ಮಧ್ಯ ಇಲ್ಲ, ಇದಕ್ಕೆ ಅಂತ ಇಲ್ಲ. ಮೇಲೆ ಅನಂತ ಅಂತ ಹೇಳಿದ್ರೆ ಆದಿ ಮಧ್ಯಾಂತ ವಿಹೀನಂ, ಆದಿ ಮಧ್ಯ ಅಂತ ವಿಹೀನಂ, ಇಲ್ಲದೆ ಇದ್ದಂತಹ ಏಕಂ, ಒಂದೇ ಆಗಿರುವಂತಹ ವಿಭುಂ, ವ್ಯಾಪಕವಾಗಿರುವಂತಹ ಏನದು ಅಂದ್ರೆ ಚಿದಾನಂದಂ, ಸಚ್ಚಿದಾನಂದಂ. ಅದೇನದು? ಸಚ್ಚಿದಾನಂದಂ. ಅರೂಪಂ, ಯಾವುದೇ ರೂಪ ಇಲ್ಲದೆ ಇದ್ದಂತಹ ಅದ್ಭುತಂ, ಆಶ್ಚರ್ಯಕರವಾದಂತಹ ಬ್ರಹ್ಮನೇ, ಆತ್ಮನೇ ನೀನಾಗಿದ್ದೀಯಾ ಅನ್ನುವುದನ್ನ ಆ ಹೃದಯದ ಸ್ಥಾನದಲ್ಲಿ ನೀನು ಗುರುತಿಸಬೇಕು ಅನ್ನುವುದರ ಜೊತೆಗೆ ಜೊತೆಗೆ ಉಪಾಸನಾ ವಿಷಯವನ್ನು ಹೇಳ್ತಾರೆ. ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ, ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ, ಯಾತ್ವಾ ಮುನಿರ್ಗಚ್ಛತಿ ಭೂತಯೋನಿಂ, ಸಮಸ್ತ ಸಾಕ್ಷಿಂ ತಮಸ ಪರಸ್ತಾತ್. ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ, ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ, ಧ್ಯಾತ್ವಾ ಮುನಿರ್ಗಚ್ಛತಿ ಭೂತಯೋನಿಂ, ಸಮಸ್ತ ಸಾಕ್ಷಿಂ ತಮಸ ಪರಸ್ತಾತ್. ಮುನಿಹಿ ಧ್ಯಾತ್ವಾ ಭೂತಯೋನಿಂ ಗಚ್ಚತಿ. ಮುನಿಹಿ ಧ್ಯಾತ್ವಾ ಭೂತಯೋನಿಂ ಗಚ್ಚತಿ. ಸಮಸ್ತ ಜೀವಭೂತ ರಾಶಿಗಳ ಮೂಲ ಎಲ್ಲಿದೆಯೋ ಆ ಮೂಲವನ್ನ ಹೊಂದುತ್ತಾನೆ ಯಾರು ಅಂದ್ರೆ ಈ ಮುನಿ. ಮುನಿ ಅನ್ನುವ ಶಬ್ದ ಮನನ ಅನ್ನುವ ಶಬ್ದದ ಮೇಲೆ ಬಂದಿದೆ. ಮನನದಲ್ಲಿ ತೊಡಗಿರುವವನು ಯಾರೋ ಅವನಿಗೆ ಏನಂತ ಕರೀತಾರೆ? ಮುನಿ. ನಾವು ಅಂದುಕೊಂಡೀವಿ ಜಟಾಚೂಟಧಾರಿಗೆ ಮುನಿ ಅಂತ ಕರೀತಾರೆ. ನಾವು ವೇಷಭೂಷಣದಿಂದ ವೇದಾಂತ ಹೇಳ್ತದೆ, ತಿಳುವಳಿಕೆಯಿಂದ ನೋಡು. ಸಮಸ್ತ ಭೂತ ಯೋನಿ ಗಚ್ಚತಿ, ಹೊಂದುತ್ತಾನೆ. ಯಾವ ರೀತಿಯಲ್ಲಿ ಹೊಂದುತ್ತಾನೆ? ಸಮಸ್ತ ಜೀವಭೂತ ರಾಶಿಗಳಿಗೆ ಸಾಕ್ಷಿ. ಮತ್ತು ಅದು ಎಂತ ಸಾಕ್ಷಿ? ಪರಸ್ತಾತ್, ಅತ್ಯಂತ ಹೆಚ್ಚಿನದಾದಂತಹ ಸಾಕ್ಷಿತ್ವವನ್ನ ಇವನು ಹೊಂದುತ್ತಾನೆ. ಎಲ್ಲಿ? ಆ ಹೃತ್ಪುಂಡರೀಕದಲ್ಲಿ ಇವನು ಧ್ಯಾನದಲ್ಲಿರುವಾಗ. ಅದನ್ನು ಮತ್ತೆ ವಿವರಿಸುತ್ತಾರೆ ಮೊದಲನೇ ಸಾಲಿನಲ್ಲಿ. ಉಮಾ ಸಹಾಯಂ, ಉಮಾ ಸಹಾಯಂ. ಏನ್ ಹೇಳಿ ಬಯಸ್ತಾರೆ? ಎಲ್ಲಿ ಈಶ್ವರನು ಅಲ್ಲಿ ಮಾಯೆ ಆಶ್ರಯವನ್ನು ಹೊಂದಿರ್ತಾರೆ. ಅಂದ್ರೆ ಈಶ್ವರ ಯಾವಾಗಲೂ ಮಾಯಾ ಸಹಿತವಾಗಿ ಇರ್ತಾನೆ. ಉಮಾ ಸಹಾಯ, ಉಮಾ ಅಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದು ಪತಿ ಪತ್ನಿ ಶಿವ ಪಾರ್ವತಿ ಅಂತ ಅಷ್ಟಕ್ಕೆ ನಿಂತು ಬಿಟ್ಟೇವೆ ನಾವು. ವೇದಾಂತ ನಮ್ಮನ್ನೆಲ್ಲ ಮುಂದೆ ತಗೊಂಡು ಹೋಗ್ತದೆ. ನಾವು ಸಂಸ್ಕೃತ ಕ್ಲಾಸ್ ಪ್ರಾರಂಭ ಮಾಡಬೇಕಾದ ಒಂದು ಶ್ಲೋಕ ಹೇಳ್ತೀವಿ. ಏನ್ ಹೇಳ್ತೀವಿ? ವಾಗರ್ಥ ಇವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ನಾವೊಂದು ಪ್ರಾರ್ಥನೆಯನ್ನು ಮಾಡ್ತೀವಿ. ಆವಾಗ ತಿಳಿಸ್ಕೊಟ್ಟಿದ್ದ ನಾನು ಏನು ಅಂದ್ರೆ, ಪಾರ್ವತಿ ಪರಮೇಶ್ವರರು ಒಬ್ಬರನ್ನ ಒಬ್ಬರು ಬಿಟ್ಟು ಅಗಲದೆ ಹೇಗೆ ಸತತವಾಗಿ ಇರುತ್ತಾರೋ ಹಾಗೆ ಶಬ್ದವನ್ನ ಬಿಟ್ಟು ಅರ್ಥ ಇಲ್ಲ, ಅರ್ಥವನ್ನ ಬಿಟ್ಟು ಶಬ್ದ ಇಲ್ಲ. ಸ್ವತಃ ಕೊಡಲಿಗೆ ಧ್ವನಿ ಇಲ್ಲ, ಹೌದಾ? ಸ್ವತಃ ಕೊಳಲಿಗೆ ಧ್ವನಿ ಇಲ್ಲ, ಧ್ವನಿಯನ್ನು ಯಾರು ತೆಗಿತಾರೆ ಅದು ಕೊಳಲಲ್ಲ. ಆದ್ರೆ ಎರಡು ಕೂಡಿದಾಗ ಏನಾಗ್ತದೆ? ಸಂಗೀತ. ಅರ್ಥ ಆಗಲಿಲ್ಲ. ಅವ ಉಸಿರು ತೆಗಿತಾನ, ಏನದು ಎಲ್ಲದು ಸಂಗೀತ ಇಲ್ಲ, ಶಬ್ದ ಇಲ್ಲ. ಅದೇ ಅವನೇನು ಉಸಿರು ತೆಗಿದಾನೆ ಅದು ಆ ಕೊಳಲಿನ ಮೂಲಕವಾಗಿ ಬಂತು ಅಂತಂದ್ರೆ ಏನಾಗ್ತದೆ? ಸಂಗೀತ. ಹಾಗಾದ್ರೆ ಕೊಳಲು ಭಾರಿ ಮುಖ್ಯ ಅಲ್ಲ? ಕೊಳಲು ಹೇಳ್ಕೊಂಡು ಕೂತ್ವ ಏನು? ಕೃಷ್ಣ ಬಿಟ್ಟು ವೃಂದಾವನವನ್ನು ಬಿಟ್ಟು ದ್ವಾರಕೆಗೆ ಹೋಗುವಾಗ ಆ ರಾಧಾ ಅವಳು ಏನು ಬೇಕು ಅಂತ ಕೇಳ್ತಾನೆ. ಈಗ ನಾನು ಏನು ಬೇಕು ಅಂತ ಕೇಳಿದಾಗ ನಾನು ಹೇಳಿದ್ರೆ ನೀನೇ ನನ್ ದಕ್ಕುವುದಿಲ್ಲ. ಈಗ ನಿನ್ನ ಮುಖ ಆ ಕಡೆಗೆ ಆಗಿಬಿಟ್ಟು, ಯಾವ ಕಡೆಗೆ? ಪ್ಯಾಲೇಸ್, ರಾಜ್ಯ, ಐಶ್ವರ್ಯ, ರಾಜಧಾನಿ ಆ ಕಡೆಗೆ ಆಗಿಬಿಟ್ಟದ್ ನಿನಗೆ. ನೀನೇ ನನಗೆ ದಕ್ಕುವುದಿಲ್ಲ. ಒಂದು ಕೆಲಸ ಮಾಡು, ನಿನ್ನ ಕೊಳ ನನಗೆ ಕೊಟ್ಟು. ಇವನು ಕೊಳಗನ್ನು ಕೊಡ್ತಾರೆ. ಆಕೆಗೆ ಊದ್ಲಿ ಬರಲಿಲ್ಲ. ಅದು ಕೊಳಲನ್ನು ಇಟ್ಕೋತಾಳೆ. ಅದು ಕೃಷ್ಣನೇ ಇದ್ದಾನೆ ಅಂತ ಸಮಾಧಾನ ಮಾಡ್ಕೊತಾಳೆ. ಆದ್ರೆ ಆ ಉಪಾಸನ ಎಷ್ಟು ಉಚ್ಚ ಮಟ್ಟದ ಉಪಾಸನ ಮಾಡಿರ್ತಾಳೆ ಅಂತಂದ್ರೆ, ಯಾವಾಗ ಯಾವಾಗ ಬೇಕು ಆವಾಗ ಆವಾಗ ಕೃಷ್ಣನ ಉಸಿರು ಆ ಕೊಳಲು ಪ್ರವೇಶ ಆಗಿ ಅದು ಸಂಗೀತವನ್ನು ಮಾಡ್ತಾರೆ, ಸಮಾಧಾನ. ಕೃಷ್ಣನ ಉಸಿರನ್ನು ಬಿಟ್ಟು ಕೊಳಲಿಗೆ ಶಕ್ತಿ ಇಲ್ಲ. ಸ್ವತಃ ಕೊಳಲು ಸಂಗೀತವನ್ನು ನುಡಿತೋದಿಲ್ಲ. ಉಮಾ ಇಲ್ಲದೆ ಸೃಷ್ಟಿ ಆಗುವುದಿಲ್ಲ. ಉಮಾ ಅಂದ್ರೆ ಪಾರ್ವತಿ ಇಲ್ಲದೇ ಸೃಷ್ಟಿ ಆಗುವುದಿಲ್ಲ. ಸ್ವತಃ ಪಾರ್ವತಿಗೆ ಸೃಷ್ಟಿ ಮಾಡುವ ಶಕ್ತಿ ಮತ್ತೇನ್ ಬೇಕು? ಈಶ್ವರ ಅರ್ಥ ಆಗಲಿಲ್ಲ. ಸ್ವತಃ ಹಂಚು ದೋಸೆ ಮಾಡೋದಿಲ್ಲ. ಪ್ರಾಕ್ಟಿಕಲ್ ಅಡಿಗೆ ಮನೆಯೊಳಗೆ ಅನುಭವ ಆಗಿರ್ತದೆ. ಸ್ವತಃ ಹಂಚು ದೋಸೆ ಮಾಡೋದಿಲ್ಲ. ಆದರೂ ಕೂಡ ಹಂಚಿನ ಮೂಲಕವಾಗಿ ನಾವು ದೋಸೆಯನ್ನ ಅನುಭವಿಸ್ತೀವಿ. ಹಾಗಾದ್ರೆ ಇದು ಯಾರ ಶಕ್ತಿ ಎಂದಾಗ? ಅಲ್ಲ, ಅಗ್ನಿ ಶಕ್ತಿ. ಹಾಗೆ ಯಾಕೆ ಇದು ಇಂಡೈರೆಕ್ಟ್ ವ್ಯವಹಾರ? ಡೈರೆಕ್ಟ್ ಆಗಿ ಹಿಟ್ಟನ್ನು ಅಗ್ನಿ ಮೇಲೆ ಹಾಕಿದ್ರು. ಪ್ರತ್ಯಕ್ಷವಾಗಿ ಹಿಟ್ಟನ್ನು ತಗೊಂಡು ಅಗ್ನಿ ಮೇಲೆ ಸುಳಿದ್ರೆ ಅಗ್ನಿ ಯಾರು ಹೋಗ್ತದೆ? ಶಿವ ಪಾರ್ವತಿ ಹೇಗಿದ್ದಾರೆ ನೋಡಿ. ಉಮಾ ಸಹ ಪರಮೇಶ್ವರಂ ವಿಭು, ಉಮಾ ಸಹಾಯಂ ಪರಮೇಶ್ವರಂ ಪ್ರಭು. ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ ಧ್ಯಾತ್ವಾ ಮುನಿರ್ಗಚ್ಛತಿ ಭೂತಯೋನಿಂ ಸಮಸ್ತ ಸಾಕ್ಷಿಂ ತಮಸ ಪರಸ್ತಾತ್. ಇಂತಹ ಪರಮೇಶ್ವರ, ಯಾವ ಪರಮೇಶ್ವರನು ಉಮಾ ಸಹಾಯದಿಂದ ಈ ಸೃಷ್ಟಿಯನ್ನು ಮಾಡಿದ್ದಾನೋ ಆ ಪರಮೇಶ್ವರನು ಸ್ವತಃ ಅವನಿಗೆ ಸೃಷ್ಟಿಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಏನು ಸೃಷ್ಟಿ ಆಗಿದೆ ಅದಷ್ಟು ಮಾಯೆಯ ಆಟ. ಸ್ವತಃ ಮಾಯೆಯು ಬ್ರಹ್ಮನಿಗೆ ಅಂಟಿಕೊಂಡಿಲ್ಲ. ಬ್ರಹ್ಮನ ಆಶ್ರಯವಿಲ್ಲದೆ ಮಾಯೆ ಚೈತನ್ಯಗೊಳ್ಳುವುದಿಲ್ಲ. ಬ್ರಹ್ಮನ ಆಶ್ರಯವನ್ನು ಹೊಂದಿದ ಮಾಯೆ ಚೈತನ್ಯಗೊಂಡಾಗ್ಯೂ ಕೂಡ ಮಾಯೆಯ ಯಾವ ಆಟವೂ ಬ್ರಹ್ಮನಿಗೆ ಅಂಟಿಕೊಂಡಿಲ್ಲ. ಅಂತ ಅಮೋಘವಾದ ಸಂಬಂಧ, ಯಾರ ಸಂಬಂಧ? ಶಿವ ಮತ್ತು ಪಾರ್ವತಿಯರ ಸಂಬಂಧ. ಪರಮೇಶ್ವರಂ ಪ್ರಭುಂ ತ್ರಿಲೋಚನ, ಮೂರು ಲೋಕಗಳನ್ನ ಬೆಳಗುವಂತಹ ಶಕ್ತಿಗೆ ತ್ರಿಲೋಚನ ಅಂತ ಕರೀತಾರೆ. ನೀವೆಲ್ಲರೂ ಹೋಗಿ ಯಾರ ಹಣೆ ಮೇಲೆ ಮೂರನೇ ಕಣ್ಣದು ಅಂತ ಹುಡುಕೊಡ್ಬೇಕು. ಮೂರು ಲೋಕಗಳನ್ನ ಬೆಳಗುತ್ತಾನೆ. ಊರ್ಧ್ವ ಲೋಕ, ಅಧೋಲೋಕ, ಮಧ್ಯಲೋಕ, ಎಲ್ಲ ಲೋಕಗಳನ್ನ ಬೆಳಗುತ್ತಾನೆ. ಮೂರು ಕಾಲಗಳನ್ನು ಕೂಡ ಬೆಳಗುತ್ತಾನೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲಗಳನ್ನ, ಮೂರು ಅವಸ್ಥೆಗಳನ್ನ ಬೆಳಗುತ್ತಾನೆ. ಏನು ಮೂರು ಅವಸ್ಥೆಗಳು? ಜಾಗೃತ, ಸ್ವಪ್ನ, ಕಣ್ಣು. ಇದು ಲಕ್ಷಣ, ಬೆಳಕಿನ ಲಕ್ಷಣ. ಕಣ್ಣು ಇದು ಬೆಳಕಿನ ಲಕ್ಷಣ. ಹೀಗಾಗಿ ಯಾವಾಗ ಯಾವಾಗ ನಾವು ಅರೂಪನಾದ ಭಗವಂತನನ್ನ ರೂಪ ಸಹಿತವಾಗಿ ಭಾವಿಸೋ ಪ್ರಯತ್ನ ಮಾಡ್ತೀವಿ, ಐ ರಿಪೀಟ್, ಅರೂಪನಾದ ಭಗವಂತನನ್ನ ರೂಪ ಸಹಿತವಾಗಿ ಭಾವಿಸೋ ಪ್ರಯತ್ನ ಮಾಡ್ತೀವಿ, ಆವಾಗ ಆವಾಗ ಈ ವಿಶಿಷ್ಟವಾದ ಲಕ್ಷಣಗಳನ್ನು ನಾವು ಲೆಕ್ಕದಲ್ಲಿ ಇಟ್ಟುಕೊಂಡು ಭಾವಿಸ್ತೀವಿ. ಸುಮ್ಮನೆ ಹ್ಯಾಂಕಿ ಪ್ಯಾಂಕಿ ಒಂದು ಕೋಲ್ ಹಿಂಗಿಟ್ಟ, ಒಂದು ಕೋಲ್ ಹಿಂಗಿಟ್ಟ, ನಾವು ಹಂಗೆ ಭಾವಿಸ್ಲಿಕ್ಕೆ ಹೋಗೋದಿಲ್ಲ. ನಾವು ಲಿಂಗ ಮಾಡಿಟ್ರೆ ಅಲ್ಲೊಂದು ನಮಗೆ ಅರ್ಥ ಇದೆ. ಅಲ್ಲಿ ಅವನು ನೀಲಿ ಬಣ್ಣದ ಕೃಷ್ಣನನ್ನು ಮಾಡಿದ್ರೆ ಅಲ್ಲೊಂದು ಅರ್ಥ ಇದೆ. ಅವನ ಕೈಯಲ್ಲಿ ಕೊಳಲು ಕೊಟ್ಟದ್ದೆ ಆದ್ರೆ, ಅವನಿಗೆ ಗರಿಯನ್ನು ಚುಚ್ಚಿದ್ದೆ ಆದ್ರೆ, ಅವನಿಗೆ ಮುತ್ತಿನ ಅಲ್ಲ ಕಿರೀಟದ ಹಿಂಗಿರ್ತ ನೋಡು, ಕುಚ್ಚು, ಮುತ್ತಿನ ಕುಚ್ಚು. ಆ ಮುತ್ತಿನ ಕುಚ್ಚನ್ನ ರಾಮನಿಗೆ ಹಾಕ್ತಾರೆ, ಇವನಿಗೆ ಕೃಷ್ಣನಿಗೆ ಹಾಕೋದಿಲ್ಲ. ನಾ ಅಂದ ಇದು ಒಂದು ಕೊರತೆ ಆಗ್ತ ಕೃಷ್ಣನಿಗೆ, ಇಲ್ಲ ಇಲ್ಲ ಇಲ್ಲ, ಅದು ಕೃಷ್ಣನಿಗೆ ಗರಿ ನವಿಲು ಗರಿ, ಅವನಿಗೆ ಮುತ್ತಿನ ಕುಚ್ಚು. ಸರಿ, ಹಾಗೆ ನಾವು ಹಾಕಿದ್ದೆ ಆದ್ರೆ ನಮಗೆ ಒಂದಿಲ್ಲ ಒಂದು ಅಲ್ಲಿ ಭಾವವನ್ನ ರಿಪ್ರೆಸೆಂಟ್ ಮಾಡಲಿಕ್ಕೆ ಕಾರಣಗಳು. ಅವ ನೀಲಿ ಇದ್ನ ಇಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ. ಆದ ನೀಲಿ ಬಣ್ಣ ಆಕಾಶವನ್ನು ತೋರಿಸ್ತದೆ, ಆಕಾಶವು ಅನಂತತೆಯನ್ನು ತೋರಿಸ್ತದೆ, ಅನಂತತೆಯು ಅಖಂಡತೆಯನ್ನು ತೋರಿಸ್ತದೆ. ಆ ಕೃಷ್ಣ ಒಂದು ಮೂಲೆಯಲ್ಲಿ ಒಂದು ಕಾರ್ನರ್ದಲ್ಲಿ ಮಾತ್ರ ಇಲ್ಲ, ಸಮಸ್ತ ಈ ಸೃಷ್ಟಿಯನ್ನ ವ್ಯಾಪಿಸಿಕೊಂಡಿದ್ದಾನೆ. ಅದಕ್ಕಾಗಿ ಅವನನ್ನು ಕೃಷ್ಣನನ್ನ ನಾವು ನೀಲಿ ಬಣ್ಣಾಗಿ ಮಾಡ್ತೀವಿ. ಇವನು ಪ್ರಭು, ಸಮಸ್ತ ಜಗತ್ತಿಗೆ ಒಡೆಯನಾಗಿದ್ದಾನೆ. ಇವನು ಈಗ ಇಲ್ಲಿ ಹೇಳಿದ್ದಾರೆ ಉಮಾ ಸಹಾಯಂ ಪರಮೇಶ್ವರಂ ಪ್ರಭು ತ್ರಿಲೋಚನಂ. ಕಣ್ಣು ಬೆಳಕಿನ ಲಕ್ಷಣ, ಮೂರು ಕಣ್ಣುಗಳು ಇದರರ್ಥ ಮೂರು ಬೆಳಕುಗಳು ಅಂತರ್ಥ. ಮೂರು ಬೆಳಕುಗಳು ಇದರರ್ಥ ಮೂರು ಲೋಕಗಳನ್ನು ಬೆಳಗಿದ್ವು, ಮೂರು ಅವಸ್ಥೆಗಳು ಬೆಳಗಿದ್ವು. ಸಾಕ್ಷಿ ಚೈತನ್ಯ ಆತ್ಮ ಕಾನ್ಷಿಯಸ್ನೆಸ್ ಅವೇರ್ನೆಸ್ ಹೋಲ್ ಟೇಬಲ್ ಟರ್ನ್ ಆಗುತ್ತೆ. ನೋಡಿದ ನಮ್ಮ ದೇವರಿಗೆ ಮೂರು ಮೂರು ಕಣ್ಣು, ನಿಮ್ ವಿಷ್ಣುಗೆ ಎರಡ ಕಣ್ಣು, ಜಗಳನ ಜಗಳ. ಇವ್ರು ಶಿವನಿಗೆ ಎಷ್ಟಂತೆ? ಮೂರಂತೆ. ವಿಷ್ಣುವಿಗೆ ಎಷ್ಟು? ಎರಡು. ಅವರಿಬ್ರು ಆರಾಮ ಮೊಬೈಲಲ್ಲಿ ಮಾತಾಡ್ಕೊ ಕೂತ್ಕೊಂಡ, ಆದ್ರೆ ಅವರಿಬ್ರು ಭಕ್ತರು ಇದ್ದಾರೆ ನೋಡ್ರಿ, ಇವ್ರು ಭಕ್ತರು. ಇವ್ರು ಜಗಳಾಡಿದ್ದ ಜಗಳ ಎಲ್ಲಿದೆಪ್ಪ ಜಗಳ ತೋರ್ಸು. ಭಗವಂತನನ್ನ ಒಂದು ಚೈತನ ಅಂತ ನೀನು ನೋಡಿದ್ದಾದ್ರೆ ಆ ಚೇತನ ಶಕ್ತಿ ಅದು ಏನು ಮಾಡುದಿಲ್ಲ, ಜಸ್ಟ್ ಒಂದು ಶಕ್ತಿ ಇರ್ತದಷ್ಟೇ. ಅದ್ರ ಜೊತೆಗೆ ನೀವು ಒಂದು ಬಲ್ಬು ಅಂತ ಸೇರಿಸಿದ್ದಾದ್ರೆ ಬೆಳಕು ಅಂತ ಸಿಗ್ತದೆ, ಒಂದು ಫ್ಯಾನ್ ಅಂತ ಪ್ಲಗ್ ಮಾಡಿದ್ದಾದ್ರೆ ಗಾಳಿ ಅಂತ ಸಿಗ್ತದೆ, ಹಾಗೆ ವಿಮಾನ ಪ್ಲಗ್ ಮಾಡಿದ್ದಾದ್ರೆ ಸಮಸ್ತ ಈ ಸೃಷ್ಟಿಯು ಲಭ್ಯ. ವಿಮಾನ ಪ್ಲಗ್ ಮಾಡಿ ನೋಡಿ ಹೆಂಗ್ ಸಿಗ್ತದೆ ನೋಡಿ, ಇಡೀ ಜಗತ್ತು ಹೆಂಗ್ ಲಭ್ಯ ಆಗ್ತದೆ. ಏ ಪ್ಲಗ್ ತೆಗೆದು ಬಿಡ್ರಿ, ಪ್ರಳಯ ಆಗ್ತದಷ್ಟೇ. ಏನು ಏನು ಕಳ್ಕೊಂಡಿಲ್ಲ ನೀನು, ಮೊದಲು ಇದ್ದಿದ್ದಿಲ್ಲ ಈಗೂ ಇಲ್ಲ ಅಷ್ಟೇ. ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ. ನೀಲಕಂಠಂ ಪುರಾಣದಿಂದ ಹೋಗೋಣ, ಆಮೇಲೆ ತಾತ್ವಿಕ ಚಿಂತನೆಯನ್ನು ಬರೋಣ. ಏನ್ ಹೇಳ್ತದೆ ಪುರಾಣ, ಶಿವಪುರಾಣ ಏನ್ ಹೇಳ್ತದೆ? ಕಂಟಕ, ಈ ಸೃಷ್ಟಿಯ ಸಮಸ್ತ ಪ್ರಜೆಗಳಿಗೆ ಕಂಟಕವು ಬಂದಾಗ ಯಾವ ಕಂಟಕ? ದೇವಾಸುರರ ಆ ಒಂದು ಮಂಥನದಲ್ಲಿ ಯಾವಾಗ ಆ ಹಲಾಹಲ ವಿಷ ಹೊರಗೆ ಬಂತೋ ಆವಾಗ ಅದು ಏನು, ಅದು ವಾಸುಕಿ ವಾಸುಕಿ ಕಕ್ಕತ ವಾಂತಿ ಮಾಡ್ಕೊ, ಅದು ವಾಂತಿ ಮಾಡ್ಕೊ. ಇಬ್ಬರಲ್ಲಿ ಜಗ್ಗಿದ ಪಾಪ ಏನಾಗಬೇಕು, ಒಬ್ಬರಲ್ಲಿ ದೇವತಾ ಶಕ್ತಿ, ಒಬ್ಬರಲ್ಲಿ ರಾಕ್ಷಸಿ ಶಕ್ತಿ, ಎರಡು ಮಹಾನ್ ಶಕ್ತಿಗಳು. ಒಂದು ಬಾಲ ಹಿಡ್ದಾರ, ಒಂದು ಜಗ್ಗಳ ಪಾಪ ವಾಕ್ ವಾಕ್ ಅಂದ ಅದು ವಾಂತಿ ಮಾಡಿದ್ದನ್ನ ಒಂದು ಒಂದು ತೊಟ್ಟು ಏನಾದರೂ ಹರಿದು ಬಿಟ್ಬಿಟ್ಟಿದ್ದಾದ್ರೆ ಸಮಸ್ತ ಈ ಸೃಷ್ಟಿಯ ಏನಾಗ್ತದೆ, ನಾಶ ಆಗುತ್ತದೆ. ಆವಾಗ ಅವರು ಪರಮೇಶ್ವರ ಇದ್ರ ಬಗ್ಗೆ ಯಾರು ತಲೆಕರಿಸಬೇಕಾಗಿಲ್ಲ ಅಂತೇಳಿ ಆ ಪುರಾಣಿಕವಾಗಿ ಹೇಳ್ತಾ ಇದ್ದೇನೆ. ಅದನ್ನ ಹಾಲಾಹಲವನ್ನು ತಾನು ಕುಡಿತಾರೆ, ಯಾಕೆ ಗಂಡ ಸತ್ತ ಹೋದ್ನಲ್ಲ ಅಂತೇಳಿ ಅಲ್ಲಿ ಬಂದಿತ್ತು. ಯಾವ್ದು ಯಾವ್ದ್ರ ಹೆಂಡತಿ ಗಂಡ ಹೆಚ್ಚಿಕ್ತಾಳೆ ಗಂಡ ಅಂದ್ರೆ, ಈಕೆ ಬಂದು ಗಂಡ ಗಟ್ಟಿಯಾಗಿ ಹೆಚ್ಚಿಕ್ಬಿಡ್ತಾಳೆ. ಅದು ಮುಂದೆ ಹೋಗುದಿಲ್ಲ, ಅಲ್ಲಿ ನಿಂತ್ಕೊಂಡ್ಬಿಡ್ತದೆ. ಆವಾಗ ಒಂದು ಕಂಠ ಏನಾಗ್ತದೆ, ನೀಲ ಕಂಠ. ಪೌರಾಣಿಕವಾದ ಒಂದು ಕಥೆಯನ್ನ ಹೇಳ್ತಾರೆ. ನಾನು ಆಧ್ಯಾತ್ಮಿಕವಾಗಿ ವಿಚಾರ ಮಾಡಿದ್ದಾದ್ರೆ ಕೇಳ್ಕೊಳ್ಳಿ, ಈ ಪ್ರತಿಯೊಬ್ಬ ಮನುಷ್ಯನ ಜೀವನದೊಳಗೆ ಕಷ್ಟಗಳ ಕೋಟಿ ಕೋಟಿ ಪರಂಪರೆಗಳು ಬರ್ತಾವೆ. ಇವತ್ತು ವಿಷಗಳೇ, ಇವುಗಳಿಂದ ಜೀವಾತ್ಮನ ಜರ್ಜರಿತನಾಗಬಾರದು ಅಂತೇಳಿ ಇವುಗಳನ್ನ ಗಟ್ಟಿಯಾಗಿ ಹಿಡಿದ್ಬಿಡ್ತಾನೆ. ಅದರಿಂದ ಅವನು ಯಾವ ಪ್ರಭಾವಕ್ಕೆ ಒಳಗಾಗದೆ ಅವುಗಳನ್ನು ಪಾರಾಗ್ತಾನೆ. ಆ ಗಟ್ಟಿಯಾಗಿ ಹಿಡಿಯೋದಂದ್ರೆ ಏನು, ನೀ ಜೀವಾತ್ಮನೇ ಅಲ್ಲಪ್ಪ, ನೀ ಪರಬ್ರಹ್ಮ ಸ್ವರೂಪನಿದ್ದೀಯ, ನುಂಗ್ಲಿಕ್ಕಾಗುದಿಲ್ಲ ಯಾರಿಗೆ, ಜೀವಾತ್ಮನಿಗೆ. ಇವನು ಏನ್ ಹೇಳ್ತಾನಪ್ಪ, ನಾನು ಇಷ್ಟು ಜನ್ಮ ಜನ್ಮದಿಂದ ಜೀವಾತ್ಮ, ನಾನು ಓವರ್ ನೈಟ್ ನಾನು ಹೆಂಗ್ ಬ್ರಹ್ಮ ಆಗ್ತೇನೆ, ನುಂಗ್ಲಿಕ್ಕಾಗುದಿಲ್ಲ ಅಂತಾನೆ. ನುಂಗ್ಲಿಕ್ಕೆ ಆಗುದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ, ನೀನ್ ನುಂಗೋ ಅವಶ್ಯಕತೆನೂ ಇಲ್ಲ, ನುಂಗಿದ್ರು ಒಂದ್, ನುಂಗದೆ ಹೋದ್ರು ಒಂದ್, ನೀ ಪರಬ್ರಹ್ಮನಿಗಿದ್ದೀಯಾ ಅಂತ ಹೇಳ್ತಾನೆ. ಆವಾಗ ಅದು ಅಲ್ಲೇ ನಿಂತ್ಕೊಂಡ್ಬಿಡ್ತದೆ, ಮುಂದೆ ಹೋಗೋದಿಲ್ಲ. ಯಾವುದು ಕೋಟಿಗಟ್ಟಲೆ ಏನು ನಮ್ಮ ಕಷ್ಟ ಪರಂಪರೆ ಇದೆ ಅದು ಅಲ್ಲೇ ನಿಂತ್ಕೊಂಡ್ಬಿಡ್ತದೆ, ಇವನು ಮುಕ್ತನಾಗಿಬಿಡ್ತಾನೆ. ಆದ್ದರಿಂದ ಇಲ್ಲಿ ನೀಲಕಂಠ ಅನ್ನೋ ಶಬ್ದ ಕೂಡ ಅತ್ಯಂತ ತಾತ್ವಿಕವಾಗಿ ನಮ್ಮ ಎದುರಿಗೆ ಲಭ್ಯವಾಗ್ತದೆ. ಏನಂತ, ಯಾವ ಕೋಟಿ ಕೋಟಿ ಕಷ್ಟಗಳ ಪರಂಪರೆಗೂ ಸಿಲುಕದೆ ಇದ್ದಂತಹ ಪರಮ ಪವಿತ್ರ ಆತ್ಮನೇ ನೀನಿದ್ದೀಯ ಅನ್ನೋದನ್ನು ತೋರಿಸಿಕೊಡುವಂತಹ ನೀಲಕಂಠ ಪ್ರಶಾಂತಂ, ಇವನು ಶಾಂತನಾಗಿದ್ದಾನೆ, ಸದಾ ಶಾಂತನಾಗಿದ್ದಾನೆ, ಪ್ರಶಾಂತಂ. ಅಂತಹ ಆ ಚಿಂತನೆಯನ್ನ ಯಾವ ಮುನಿಯು ಆ ಹೃತ್ಪುಂಡರೀಕದಲ್ಲಿ ಧ್ಯಾನಸ್ಥನಾಗಿ ಸಾಕ್ಷಿ ಸ್ವರೂಪದ ನಿಲ್ಲುತ್ತಾನೋ ಅವನು ತಮಸಃ ಪರಸ್ತಾತ, ಕತ್ತಲೆಯ ಈ ಲೋಕವನ್ನು ದಾಟಿ ಅವನು ಬ್ರಹ್ಮಾನಂದದಲ್ಲಿ ಉಳಿಯುತ್ತಾನೆ ಅನ್ನುವುದನ್ನ ನಾವು ಈ ಶ್ಲೋಕದಲ್ಲಿ ಕಾಣ್ತೀವಿ. ಧ್ಯಾನಕ್ಕೆ ಅತ್ಯಂತ ಸುಂದರವಾದಂತಹ ಶ್ಲೋಕ. ಇವುಗಳಲ್ಲಿ ಯಾವುದಾದ್ರೂ ಒಂದು ಶಬ್ದ ಆ ಶಾಂತ ಸ್ಥಿತಿಯಲ್ಲಿ ನಮ್ಮ ಹೃದಯದಲ್ಲಿ ಪ್ರಕಟವಾಗಿದ್ದಾದರೆ, ಅದು ನಮ್ಮ ಹೃದಯದಲ್ಲಿ ಹೊರಗೆ ಬಂದಿದ್ದಾದರೆ ಸಂಸ್ಕಾರ ನಿಮಗೆ ಆಗಿದೆ ಅಂತರ್ಥ, ಶ್ರವಣ ನಿಮಗೆ ಸಿಕ್ಕಿದೆ ಅಂತರ್ಥ. ಆ ಸ್ಥಿತಿಯಲ್ಲಿ ಆಹಾ ಏನ ಆನಂದ ಅದನ್ನು ಸಿಕ್ಕಾಕೊಂಡ್ಬಿಟ್ರೋ, ಆವಾಗ ಇನ್ನು ಸಂಸ್ಕಾರ ಸರಿಯಾಗಿ ಆಗಿಲ್ಲ. ಯಾವ ಸ್ಥಿತಿಯಲ್ಲಿ? ಆ ವೃತ್ತಿ ವೃತ್ತಿಗಳ ಮಧ್ಯದಲ್ಲಿ. ಏನ್ ಹೇಳಿದೆ ನಿನ್ನೆ? ಸೈಲೆನ್ಸ್, ಶಾಂತ. ಆ ಶಾಂತ ಸ್ಥಿತಿಯಲ್ಲಿ ಈ ಈ ಶಬ್ದಗಳು, ಈ ವಾಕ್ಯಗಳು, ನೀಲಕಂಠ ಉಮಾಸಹಾಯಂ ಪರಮೇಶ್ವರಂ ಅಚಿಂತ್ಯಂ ಅವ್ಯಕ್ತಂ ಅನಂತ ರೂಪಂ, ಯಾವುದು ಒಂದು ಶಬ್ದ ನಿಮಗಲ್ಲಿ ಸಂಸ್ಕಾರ ಆಗಿದ್ದು ಅಲ್ಲಿ ಆವಿರ್ಭಾವ ಆಗದ್ದಾದರೆ, ಪ್ರಕಟವಾಗಿದ್ದಾದರೆ ನೀವು ಆತ್ಮಸ್ವರೂಪವಾಗಿ ನಿಂತು ಎಷ್ಟು ಶಬ್ದ ಬಂದು ಯಾವ್ದು ಒಂದು ಬಂದ ಬರ್ತದೆ ಬರೋದಿಲ್ಲ. ಅದೇ ಇವರು ಮಧ್ಯ ಬರೋದಿಲ್ಲ. ಅದು ಒಳ್ಳೆ ಚಿತಿ ಪ್ರಸಾದ, ಅದು ಸದ್ಗುರುಗಳ ಅನುಗ್ರಹ ಮಾತ್ರ ಬರ್ತದೆ. ಕೊನೆಯವರೆಗೂ ಸದ್ಗುರುಗಳ ಅನುಗ್ರಹ ಒಂದೇ ಕೆಲಸ ಮಾಡುತ್ತೆ. ಉಮಾ ಸಹಾಯ ಪರಮೇಶ್ವರಂ ಪ್ರಭು ಓಂ ತತ್ಸತ್. ಉಪನಿಷತ್ತು ಹೇಗಿದೆ ಅಂದ್ರೆ, ಈ ಉಪನಿಷತ್ತು ಭಾರಿ ಸುಲಭನೂ ಹೌದು, ಭಾರಿ ಕಠಿಣವೂ. ಇದು ಸುಲಭ ಯಾಕೆ ಅಂದ್ರೆ ಅತಿ ಚಿಕ್ಕ ಉಪನಿಷತ್ತು,